ಇದುವರೆಗೆ ಬೆಂಗಳೂರು ಕೇಂದ್ರದ ಸಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಕಾರವಾರ, ಸಮಯ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको COVID-19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है. जिन्हें बुखार, खांसी या सांस की तकलीफ हो रही हो, उनके साथ कोई भेदभाव न करें. COVID-19 से बचाव जिम्मेदारी है आपकी और हमारी. अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನವಾಣಿಯಲ್ಲಿ ಜಗಲ್ಬೆಟ್ಟ ಜೊಯ್ಡಾದ ಸಂದೀಪ್ ಕಿಶೋರ್ ಭಟ್ ಅವರನ್ನೇ ಸಮಗ್ರ ಕೃಷಿ ಕುರಿತು ಸಂದರ್ಶನ ಕೇಳುವಿರಿ. ನಮಸ್ಕಾರ, ನಾನು ಸಂದೀಪ್ ಕಿಶೋರ್ ಭಟ್ ಅಂತೇಳಿ. ಜೊಯ್ಡಾ ತಾಲೂಕಾ ಜಗಲ್ಬೆಟ್ಟ ಗ್ರಾಮ ನಮ್ದು. ಇಲ್ಲಿ ಒಂದು 10 ಎಕರೆ ಜಮೀನಿದೆ. ಅದರೊಳಗೆ ಅಡಿಕೆ, ತೆಂಗು, ಕಬ್ಬು, ಆಮೇಲೆ ಕಾಜು ಇದೆ, ಗೀರ್ ಇದೆ, ಕಾಳುಮೆಣಸು ಬೆಳೆದಿದೆ, ಅರಿಶಿನ ಇದೆ, ಶುಂಠಿ ಇದೆ, ಬಾಳೆ ಇದೆ. ಎಲ್ಲಾ ಸಾವಯವ ರೀತಿಯಲ್ಲಿ ಬೆಳೀತಾ ಇದ್ದೇವೆ. 4-5 ವರ್ಷ ಆಯ್ತು ಮಾಡ್ತಾ ಇದ್ದೇವೆ. ಎಲ್ಲದಕ್ಕೂ ಡ್ರಿಪ್ ಇರಿಗೇಷನ್ ಮಾಡಿದ್ದೇವೆ, ಮೈಕ್ರೋ ಸ್ಪ್ರಿಂಕ್ಲರ್ ಮಾಡಿದ್ದೇವೆ. ಕಬ್ಬಿಗೂ ಡ್ರಿಪ್ ಇರಿಗೇಷನ್ ಇಲ್ಲಿ ನಾನು ಮಾಡಿದ್ದೆ ಫಸ್ಟ್. ಮೈಕ್ರೋ ಸ್ಪ್ರಿಂಕ್ಲರ್ ಮತ್ತೆ ಇದು ಅಡಿಕೆಗಿದೆ, ಡ್ರಿಪ್ ಮೈಕ್ರೋ ಸ್ಪ್ರಿಂಕ್ಲರ್ ಎಲ್ಲ ಅಡಿಕೆಗಿದೆ. ಕಬ್ಬಿಗೆ ಡ್ರಿಪ್ ಇದೆ, 4x4 ಕಬ್ಬು ಬೆಳೆದಿದ್ದೇವೆ. 9x9 ಅಡಿಕೆ ಇದೆ. ಅದರ ಮೊದಲೊಳಗೆ ಗ್ಲೀರ್ಸಿಡಿಯಾ ಮತ್ತೆ ಬಾಳೆ ಬೆಳೆದಿದ್ದೇವೆ. ಗೊಬ್ಬರದ ಗಿಡ ಗೊಬ್ಬರಕ್ಕಾಯ್ತು, ನೈಟ್ರೋಜನ್ ಫಿಕ್ಸಿಗೂ ಆಯ್ತು, ಮತ್ತೆ ನೆರಳಿಗೂ ಆಯ್ತು ಅಂತೇಳಿ. ನೆರಳು ಹಾಕ್ಬೇಕು ಗೊಬ್ಬರದ ಗಿಡದ್ದು? ಗೊಬ್ಬರದ ಗಿಡದ ನೆರಳಂದ್ರೆ ಈ ಅಡಿಕೆ ಗಿಡಕ್ಕೆ ಪಶ್ಚಿಮದ ಬಿಸಿಲು ಬಿದ್ದರೆ ಕಾಂಡ ಕೊರಿತದೆ, ಮತ್ತೆ ಸಣ್ಣದಿದ್ದಾವಾಗ ಗರಿ ಎಲ್ಲ ಹಳದಿ ಆಗ್ತದೆ. ಬಾಳೆ ಹಚ್ಚಿದ್ರೆ ಮೊದಲು ಹಂದಿ ಎಲ್ಲ ಬಂದು ಬಾಳೆ ತಿಂದು ಹಾಕ್ತಿತ್ತು ಅಂಥೇಳಿ ನಾವು ಅದ್ರ ಜೊತೆ ಗೊಬ್ಬರದ ಗಿಡ ಹಾಕಿದ್ದು. ಈಗ ಬಾಳೆ ಸ್ವಲ್ಪ ಚೆನ್ನಾಗಿದೆ, ಗೊಬ್ಬರದ ಗಿಡನೂ ಇದೆ. ಗೊಬ್ಬರದ ಗಿಡ ಮತ್ತೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಮಳೆಗಾಲದೊಳಗೆ ಅದೆಲ್ಲ ಕೊಚ್ಚಿ ಹಾಕ್ತೇವೆ, ತಪ್ಪಲ ಬಿದ್ದಿದ್ರಿಂದ ಕಳೆನೂ ಬರುದಿಲ್ಲ, ಮತ್ತೆ ಅದು ವಾತಾವರಣದೊಳಗೆ ಬಿದ್ದಿದ್ದ ನೈಟ್ರೋಜನ್ ಎಲ್ಲ ತಗೊಂಡು ಭೂಮಿಯಲ್ಲಿ ಸ್ಥಿರೀಕರಣ ಮಾಡ್ತದೆ. ಅದರಿಂದ ಯೂರಿಯಾ ಗಿರಿಯಾ ಇಂಥದ್ದು ನೆಸೆಸಿಟಿ ಬೀಳುದಿಲ್ಲ ಗಿಡಕ್ಕೆ. ನಾವು ಟೋಟಲಿ ಆರ್ಗ್ಯಾನಿಕ್ ಮಾಡೋದ್ರಿಂದ ಜೀವಾಮೃತ, ವೇಸ್ಟ್ ಡಿಕಂಪೋಸರ್ ಇಂಥದ್ದೆಲ್ಲ ಹಾಕಿ ಮಾಡ್ತದೆ. ಸಗಣಿ ಗೊಬ್ಬರ ಅಂದ್ರೆ ತಟ್ಟಿ ಗೊಬ್ಬರ ಅಂತಾರಲ್ಲ, ಅದು ಕೋಳಿ ಗೊಬ್ಬರ ಇಂಥದ್ದೆಲ್ಲ ಮಾಡ್ತದೆ. ರಾಸಾಯನಿಕ ಗೊಬ್ಬರ ಯೂಸ್ ಮಾಡುದಿಲ್ಲ. ಹೊಟ್ಟೆ ಇಲ್ಲ. ಕಬ್ಬಿಗೆ ಈಗ 3 ವರ್ಷ ಆಯ್ತು. ಫಸ್ಟ್ ಇಯರ್ ಆರ್ಗ್ಯಾನಿಕ್ ಮಾಡಿದ್ದೆ, ಸೆಕೆಂಡ್ ಇಯರ್ ನೋಡು ಅಂತೇಳಿ ರಾಸಾಯನಿಕ ಮಾಡಿದೆ, ಆದ್ರೂ ನಂಗೆ ಅದು ಸರಿ ಅನಿಸಲ್ಲ. ಮತ್ತೆ 2 ವರ್ಷ ಆಯ್ತು ಈಗ ಆರ್ಗ್ಯಾನಿಕ್ ಮಾಡ್ತದೆ, ರಾಸಾಯನಿಕ ಹಾಕ್ತಾನೆ ಇಲ್ಲ. ಕಳೆ ನಿರ್ವಹಣೆಗೆ ಮಾತ್ರ ಕಬ್ಬಿ ಒಳಗಷ್ಟೇ ಹರ್ಬಿಸೈಡ್ ಅಂತಾರಲ್ಲ, ಅದು ಯೂಸ್ ಮಾಡ್ತೇವೆ. ಅದೇಕಂದ್ರೆ ಮ್ಯಾನ್ಯುವಲ್ ಮಾಡ್ಲಿಕ್ಕಾದ್ರೆ ಬಹಳ ತುಟ್ಟಿ ಬೆಳೆದಿದೆ, ಪೂರ್ವಿಸುದಿಲ್ಲ. ಬಾಕಿ ರಾಸಾಯನಿಕ ಅಂತೂ ಯೂಸ್ ಮಾಡುದಿಲ್ಲ, ಹರ್ಬಿಸೈಡ್ ಅಷ್ಟೇ ಹೊಡಿತೇವೆ ಕಬ್ಬು ಒಳಗೆ. ಅಡಿಕೆ ಒಳಗೆ ಅದು ಯೂಸ್ ಮಾಡುದಿಲ್ಲ, ಏನಿದ್ದು ಮ್ಯಾನ್ಯುವಲ್ನೇ. ಮತ್ತೆ ಇದು ZBNF ಅಂತಾರಲ್ಲ, ಅದು ಅದರ ಪ್ರಕಾರ ಟೋಟಲಿ ನ್ಯಾಚುರಲ್ ಫಾರ್ಮ್, ಶೂನ್ಯ ಬಂಡವಾಳ ಇಲ್ಲ ನ್ಯಾಚುರಲ್ ಫಾರ್ಮಿಂಗ್ ಅಂತೇಳಿ ಟೋಟಲ್ ನ್ಯಾಚುರಲ್ ಆಗಿನೂ ಬಿಡ್ತೇವೆ. ಕಳೆ ಗಿಳಿ ಬಂದಿದ್ದು ಹಂಗೆ ಬಿಡ್ತೇವೆ, ಮಳೆಗಾಲ ಮುಗಿದ್ಕೊಳ್ಳೆ ಒಂದ್ಸಾಕೊಚ್ಚಿ ಅಲ್ಲೇ ಹಾಕ್ತೇವೆ. ಮತ್ತೆ ಡ್ರಿಲ್ಲಿಂಗ್ ಮಾಡೋದಿಲ್ಲ, ಟೋಟಲಿ ನ್ಯಾಚುರಲ್ ಫಾರ್ಮಿಂಗ್ ಟೈಪ್ ಮಾಡ್ತಿದೆ. ಡಾಕ್ಟರ್ ನಾರಾಯಣ ರೆಡ್ಡಿ ಅಂಥೇಳಿ ಇದಾರಲ್ಲ, ಅವ್ರದ್ದು ಸ್ವಲ್ಪ ಹೆಚ್ಚು ಕೇಳ್ತಾ ಇರು ಯೂಟ್ಯೂಬ್ ಒಳಗೆ ನೋಡಿ, ಅವ್ರ ಥರನೇ ಇದು ಮಾಡ್ಬೋದು ಅಂತೇಳಿದೆ. ಅಡಿಕೆಗಿರಲಿ ತೆಂಗಿಗಿರಲಿ ಉಳುಮೆ ಮಾಡೋದಿಲ್ಲ, ಟೋಟಲಿ ಉಳುಮೆ ಬಂದ್. ಏನಿದ್ರು ಗೊಬ್ಬರ ಸ್ವಲ್ಪ ವೇಸ್ಟ್ ಆಗ್ತದೆ ಆಗಲಿ, ಕರೆ ಮೇಲಿಂದ ಆಗ್ತದೆ, ಕಳೆ ಗಿಳಿ ಎಲ್ಲ ಮೇಲಿಂದ ಹಾಕ್ತೇವೆ, ಉಳುಮೆ ಮಾಡಿದೆ ಅದ್ರ ಮೇಲೆ ಇದು ವೇಸ್ಟ್ ಆದರೂ ಆಗಲಿ ಅಂದರೆ. ನಮ್ದು ಏನಿದೆ ಹಿಂಗೆ ಟೇಪರ್ ಇರೋದ್ರಿಂದ ಇಲ್ಲಿ ಸ್ವಲ್ಪ ಮಳೆ ಒಳಗೆ ಹೆಚ್ಚಿನ ನೀರಾದ್ರೂ ಅದು ಹೋಗಿ ಕಬ್ಬೊಳಗೇ ಮಿಕ್ಸ್ ಆಗ್ತದೆ, ಅದರಿಂದ ಏನು ಹೆಚ್ಚೇನು ವೇಸ್ಟ್ ಆಗೋದಿಲ್ಲ ಗೊಬ್ಬರ. ಉಳುಮೆ ಕಡಿಮೆ ಉಳುಮೆ ಅಥವಾ ಜೀರೋ ಉಳುಮೆ ಅಂತ ಹೇಳ್ತೀವಿ, ಹಂಗೆ ಮಾಡೋದ್ರಿಂದ ಅನುಕೂಲ ಏನು? ಚೀರೋ ಉಳುಮೆ ಅಂತ ಹೇಳಿದ್ರೆ, ಈಗ ಪ್ರತಿ ಸಲ ಉಳುಮೆ ಮಾಡುವಾಗ ನಾವು ಬೇರ್ ಇರ್ತಲ್ಲ, ಬೇರ್ ಕಟ್ ಆಗ್ತದೆ, ಅಡಿಕೆಗಿರ್ಲಿ ತೆಂಗಿಗಿರ್ಲಿ, ಆ ಕಟ್ಟಾಗಿದ್ದ ಬೇರ್ ಒಳಗಿಂದೆ ರೋಗ ಎಲ್ಲ ಎಂಟರ್ ಆಗ್ತದೆ ಅಂತಾರೆ. ಮತ್ತೊಂದಂದ್ರೆ ಅದಕ್ಕೆ ನಾವು ಏನ್ ಗೊಬ್ಬರ ಮತ್ತೆ ಏನೇನು ಹಾಕ್ತೇವಲ್ಲ ಅದರದ್ದು ವನಸ್ಪತಿಕ ವಿಕಾಸ ಅಂತಾರೆ, ಅಂದ್ರೆ ವೆಜಿಟೇಟಿವ್ ಗ್ರೋತ್, ಅದಕ್ಕೆ ಯೂಸ್ ಮಾಡದೆ ಬೇರೆ ಡೆವಲಪ್ಮೆಂಟ್ ಗೆ ಹೆಚ್ಚು ಇದು ಯೂಸ್ ಆಗ್ತದೆ, ಅದಕ್ಕಿಂತ ನ್ಯಾಚುರಲ್ ಬಿಟ್ಬಿಟ್ರೆ ಚೆನ್ನಾಗ್ತದೆ ಅಂತಾರೆ ಅಂತೇಳಿ ಹಂಗೆ ಬಿಡ್ತಿದ್ದೆ. ಮತ್ತೆ ಅಲ್ಲಿ ದೊಡ್ಡ ದೊಡ್ಡ ಬಹುವಾರ್ಷಿಕ ಬೆಳೆಗಳಲ್ಲಿ ಕಳೆ ತೆಗೆಯುವುದು ಅಷ್ಟೊಂದು ಅವಶ್ಯಕತೆ ಇಲ್ಲ. ಹೌದು, ನ್ಯಾಚುರಲ್ ಬಿಟ್ಬಿಟ್ರು ನಡೀತದೆ. ಆಮೇಲೆ ಅಡಿಕೆ ಎಲ್ಲ ತಾಕ್ತಾ ಇದ್ದಾವಾಗ ಅಡಿಕೆ ಹೆಕ್ಲಿಕ್ಕೆ ಇದ್ರೆ ಕಾಣುದಿಲ್ಲ ಅಂತೇಳಿ ಸ್ವಲ್ಪ ಕ್ಲೀನ್ ಮಾಡ್ಬೇಕು. ಇನ್ನ ಈಗ ನಮ್ದು ಇನ್ನೂ ಏನು ಇದೆಲ್ಲ ತಾಕ್ತಾನೆ ಇಲ್ಲ, ಅದಕ್ಕೆ ನ್ಯಾಚುರಲ್ ಬಿಟ್ರು ಏನು ಬೇಜಾರಾಗುದಿಲ್ಲ. ಮತ್ತೆ ಎರಡು ತರದ ನೀರಾವರಿ ಪದ್ಧತಿ, ಒಂದು ಪ್ಲಗ್ ಮಾಡಿಲ್ಲ, ಮಾಡಿಲ್ಲ ಫ್ಲಡ್ ಏನಿಲ್ಲ, ಸ್ಪ್ರಿಂಕ್ಲರ್ ಮಾಡಿದ್ರಿ, ಹನಿ ನೀರಾವರಿ ಮಾಡಿದ್ರೆ ಎರಡು ತರ ಹಾಕ್ಬೇಕು ಸ್ಪ್ರಿಂಕ್ಲರ್. ಕಬ್ಬು 7-8 ಫೂಟ್ ಹೋಗಿದ್ದಾವಾಗ ನಾನು ಸ್ಪ್ರಿಂಕ್ಲರ್ ಒಳಗನೆ ಇದೊಳಗಿಂದ ತಗೊಂಡು ಸ್ಪ್ರಿಂಕ್ಲರ್ ನಾನು ಸ್ವಲ್ಪ ಅದಕ್ಕೆ ಜುಗಾಟ್ ಟೈಪ್ ಮಾಡಿ ಆ ಸ್ಪ್ರಿಂಕ್ಲರ್ ಹೈಟ್ ಮಾಡಿದ್ದೇನೆ, 7-8 ಫೂಟ್ ಮಾಡಿದ್ದೇನೆ. ಅಂದ್ರೆ ಮೇ 8 ಒಳಗೆ ಕಬ್ಬು 7-8 ಫೂಟ್ ಹೋಗ್ತದೆ, ಅವಾಗ 2.5 ಫೂಟ್ ಸ್ಪ್ರಿಂಕ್ಲರ್ ನೀರು ಸಾಕಾಗುದಿಲ್ಲ. ಅದೇ ಸ್ಪ್ರಿಂಕ್ಲರ್ ಹೈಟ್ ಮಾಡಿದ್ರಿಂದ ಕಬ್ಬಿಗೆ ನೀರೆಲ್ಲ ಮೇ 8 ಮಟ ಸಫಿಶಿಯಂಟ್ ಸಾಕಾಗ್ತದೆ. ಅದೇ ಕಬ್ಬಿಗೆ ಸ್ಪ್ರಿಂಕ್ಲರ್ ಮಾಡಿದ್ದೇವೆ, ಅಡಿಕೆಗೆ ಮೈಕ್ರೋ ಟ್ಯೂಬ್ ಡ್ರಿಪ್ ಇರಿಗೇಷನ್ ಇಲ್ಲ ಮೈಕ್ರೋ ಸ್ಪ್ರಿಂಕ್ಲರ್ ಹಚ್ಚಿದ್ದೇವೆ. 2 ಸಾಲ ಮಧ್ಯೆ ನಾವು ಒಂದು ಬೋದ ತೆಗೆದು ಅಲ್ಲಿ ನೀರ್ ಬಿಟ್ಬಿಟ್ರೆ ಆಯ್ತು, ಮತ್ ಬೇರೆ ಯಾಕೆ ನೀವು ಬೇರೆ ಬೇರೆ ಸ್ಪ್ರಿಂಕ್ಲರ್ ಡ್ರಿಪ್ ಅದಕ್ಕಿಂತ ಇದೇ ಚೆನ್ನಾಗಿ ಹಿಂಗು ಮಾಡ್ತಾರೆ. ಖರೆ ಅದರಿಂದ ನೀರ್ ವೇಸ್ಟೇಜ್ ಬಹಳ ಆಗ್ತದೆ ಅಂತಾರೆ. ಈಗ ಒಂದ್ ಗಿಡಕ್ಕೆ 15-20 ಲೀಟರ್ ನೀರ್ ಆದ್ರು ಸಾಕು, ಅಡಿಕೆ ಗಿಡಕ್ಕೆ ಅಡಿಕೆ ತಾಗ್ಲಿಕ್ಕೆ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು 10-12-15 ಲೀಟರ್ ಆದ್ರು ಸಾಕು. ಆ ಮಧ್ಯದೊಳಗೆ ಬೋದ್ ಮಾಡಿ ಹಾಕಿದ್ರಿಂದ ಬೋದ್ ತುಂಬಿ ನೀಡಬೇಕು, ಅದರಿಂದ ಕಳೆನು ಬಹಳ ಆಗ್ತದೆ. ಮತ್ತೆ ಬಹಳ ನೀರಾಗಿದ್ರಿಂದ ನಾವು ಹಾಕಿದ್ದೆಲ್ಲ ಗೊಬ್ಬರ ಗೊಬ್ಬರ ಮಣ್ಣೊಳಗೆ ಬಹಳ ಕೆಳಗೆ ಮಟ್ಟ ಹೋಗ್ತದೆ, ವೇಸ್ಟ್ ಆಗಿ ಹೋಗೋದೇ ಹೆಚ್ಚು. ಮತ್ತೆ ಸಾರ ಹೆಚ್ಚಾಗ್ತದೆ, ಅದಕ್ಕೆ ನಾವು ಇದೇ ಮಾಡ್ತೇವೆ. ಇದ್ರದ್ದು ನೀರು ಬಹಳ ಕಡಿಮೆ, ನಮ್ಗೆ ನೀರು ಸಫಿಶಿಯಂಟ್ ಇದೆ, ಬೇಕಷ್ಟು ನೀರಿದೆ, ಆದ್ರೂ ನಾವು ನೀರು ಹೆಚ್ಚಿನ ವೇಸ್ಟ್ ಮಾಡೋದಿಲ್ಲ. ನೀರು ಇಷ್ಟೇ ಕೊಡಬೇಕು, ಈಗ ಕೊಡಬೇಕು, ಈಗ ಕೊಡಬಾರ್ದು ಅಂತೇಳಿ ಹೆಂಗೆ ಡಿಸೈಡ್ ಮಾಡ್ತೀರಿ? ನಾನು ಹೆಚ್ಚಿನ ಹೆಚ್ಚೆಲ್ಲ ಯೂಟ್ಯೂಬ್ ಒಳಗೆ ಮತ್ತೆ ಇದ್ರೊಳಗೆ ನೋಡಿದೆ, ಗೂಗಲ್ನಲ್ಲಿ ನೋಡಿದೆ ಬಿಟ್ರಿ. ಇಲ್ಲಿ ನಮ್ಮ ಸೈಡಿಗೆ ಅಡಿಕೆ ಹೊಸದಾಗಿ ನಾವೇ ಮಾಡಿದ್ದು, ಅಂದರೆ 1-2-3 ಮಂದಿ, ಅದಕ್ಕೆ ಯಾರಿಗೂ ಅಡಿಕೆಗಳಿಂದ ಅಷ್ಟಿದ್ದಿಲ್ಲ, ಎಲ್ಲ ಯೂಟ್ಯೂಬ್ ಒಳಗೆ ಎಲ್ಲ ನೋಡಿನೇ ಇಲ್ಲರ್ ಗೂಗಲ್. ಅಲ್ಲಿ ಏನು ತಿಳ್ಕೊಂಡು ಹೇಗೆ ಮಾಡಿದಿರಿ? ಅವ್ರು ಹೇಳ್ತಾರೆ ಸ್ಟಾರ್ಟಿಂಗ್ ಗಿಡ ಹಚ್ಚಿದ್ರಿಂದ 6-7 ವರ್ಷ ಮಟ, ಅಂದ್ರೆ ಗಿಡ ಹತ್ತಲಿಕ್ಕೆ ಸ್ಟಾರ್ಟ್ ಆಗಿದ ಮೊದಲು 10-12-15 ಲೀಟರ್ ಮಟ ನೀರು ಸಾಕು, ಅದರ ನಂತರ ಪರ್ ಡೇ 30 ಲೀಟರ್ ಬೇಕು ಅಂತಾರೆ. ಖರೆ ಒಂದ್ಸಲ ಗಿಡ ದೊಡ್ಡಾದ್ಮೇಲೆ 30 ಲೀಟರ್ ಏನು ಅವಶ್ಯಕ ಇಲ್ಲ, ಸ್ವಲ್ಪ ಕಡಿಮೆ ಇದ್ರೂ ನಡೀತದೆ. ಯಾವಾಗಲೂ ನಾವು ಲೀಟರ್ ಮೇಲೆ ಅಳಿಬಾರದು, ಯಾಕಂದ್ರೆ ಗಿಡಗಳು ನಮ್ಮಂಗ ಒಂದ್ ಗ್ಲಾಸ್ 2 ಗ್ಲಾಸ್ ಕುಡಿಯಲ್ಲ. ಮತ್ತೆ ತೇವಾಂಶ ಭೂಮಿಯೊಳಗೆ ಯಾವ ರೀತಿ ಇರಬೇಕು ಅಂದ್ರೆ ಹೆಚ್ಚಿಗೆ ಆದ್ರೂ ಅದಕ್ಕೆ ಪೋಷಕಾಂಶ ಸಿಗಲ್ಲ, ಕಡಿಮೆ ಆದ್ರೂ ಸಿಗಲ್ಲ. ನಾವು ಒಂದ್ ಸ್ವಲ್ಪ ಕೆದರಿ ನೋಡಿದಾಗ ಮಣ್ಣು ಹದವಾಗಿದೆಯೋ ಹೇಗೆ, ತಂಪಾಗಿದೆಯೋ ಹೇಗೆ, ಅದು ತೀರ ಉದುರುದ್ರಿಟ್ಟು ಜಾಸ್ತಿ ಒಣಗಿದಂಗಿತ್ತು ಅಂತ ನೀರು ಕೊಡ್ಬೇಕು. ಇರಲಿ ಅಂದ್ರೆ ನಾವು 1 ಲೀಟರ್ 30 ಲೀಟರ್ 40 ಲೀಟರ್ ಹಂಗೆ ಅಳಿಯೋದಕ್ಕಿಂತ ಮಣ್ಣಿನ ಹದ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಮ್ಗೆ. ಮತ್ತು ಅದು ಗಿಡನು ಹೇಳ್ತಾ ಇರತ್ತೆ ನನಗೆ ನೀರು ಬೇಕು ಅಂತ, ಎರಡೂ ನೋಡ್ಬೇಕು. ಅಲ್ಲ ನಾವಾದ್ರೂ 30 ಲೀಟರ್ ಈಗ 15 ಲೀಟರ್ ಅಂತಲ್ಲ, 15 ಲೀಟರ್ ಪರ್ ಡೇ ಅಂತ ಕೊಡೋದಿಲ್ಲ ನಾವು. ನಾವು ವೀಕ್ಲಿ 2 ಸತ ಸ್ಪ್ರಿಂಕ್ಲರ್ ಇಲ್ಲರ್ ಡ್ರಿಪ್ ಮಾಡ್ತೇವೆ, ವೀಕ್ಲಿ 2 ಸತ, ಅದ್ರಗಿಂತ ಹೆಚ್ಚಿನ ನೀರು ಕೊಡ್ತಿಲ್ಲ. ಒಂದ್ಸ ಹಚ್ಚಿದ್ರೆ ಒಂದು 3-4 ತಾಸು, ಅಂದ್ರೆ ಹೆಚ್ಚು ಕಡಿಮೆ ಒಂದು 30-40 ಲೀಟರ್ ಹೋಗ್ಬೋದು ಒಂದ್ ಗಿಡಕ್ಕೆ. ಅದ್ರ ನಂತರ ಮತ್ತೆ 3-4 ದಿನ ನಂತರನೇ ಹಾಕೋದು, ಅದು ಯಾವಾಗ ಮಾರ್ಚ್ ಏಪ್ರಿಲ್ ಮೇ ಒಳಗಷ್ಟೇ. ಅದ್ರಗಿಂತ ಮೊದಲು ವೀಕ್ಲಿ 1 ಸದನ 5-6 ದಿನಕ್ಕೆ 1 ಸದ ನೀರು ಬಿಡ್ತೇವೆ. ಮತ್ತೆ ಕಬ್ಬಿನೊಳಗೆ ನೀವು ರಾಸಾಯನಿಕಗಳನ್ನ ಬಳಸಿ ಕಳೆಯನ್ನ ನಿರ್ವಹಣೆ ಮಾಡ್ತಾ ಇದ್ರೆ, ಅದಕ್ಕಿಂತ ಅದು ಹೆಂಗು ಕಬ್ಬಿನ ಸೋಗೆ ನಿಮಗೆ ಸಿಕ್ಕ ರೌದಿ ಬೇಕು ಅಷ್ಟು ಇರುತ್ತೆ. ನೀವು ಬಾಳೆ ಹಾಕ್ತೀರಿ, ಅಡಿಕೆ ಹಾಕ್ತೀರಿ, ಏನೆಲ್ಲಾ ಗರಿಗಳು ಸಿಗ್ತಾವ, ಮಧ್ಯೆ ಅದನ್ನ ಹೊದಿಕೆ ಮಾಡಿಬಿಟ್ರೆ ಕಳೆ ಬರಲ್ಲ. ನೀವು ರಾಸಾಯನಿಕಗಳನ್ನ ಬಳಸಿದ್ರೆ ಅಂತ ಕೊಡ್ರಿ, ಪೂರ್ತಿಯಲ್ಲಿ ಎಲ್ಲಾ ಜೀವಾಣುಗಳು ಸತ್ತು ಹೋಗಿ ಭೂಮಿ ಬರಡಾಗತ್ತೆ, ಅದು ಉತ್ಪಾದಕತೆಯನ್ನು ಕಳ್ಕೊಳ್ಳುತ್ತೆ ಮಣ್ಣು. 1 ವರ್ಷ 2 ವರ್ಷ 3 ವರ್ಷ ಅಂತೂ ಪೂರ್ತಿ ಉತ್ಪಾದಕತೆಗಳು ಕಳ್ಕೊಂಡ್ಬಿಡ್ತು ಅಂದ್ರೆ ನೀ ಏನ್ ಹಾಕಿದ್ರು ಬೆಳೆಯಲ್ಲ. ಇಲ್ಲೆಲ್ಲ ಮಾಡೋರು ಕಬ್ಬು ಕಬ್ಬಿನ ರೌದಿ ಸುಡ್ತಾರೆ. ನಾ ಇಲ್ಲಿ ಫಸ್ಟ್ ಮನುಷ್ಯ. ಈಗಾದ್ರು ಈಗ 4 ವರ್ಷ ಆಯ್ತು ನಾನು ಕಬ್ಬಿನ ರೌದಿ ಸುಟ್ಟಿಲ್ಲ, ಮತ್ತೆ ಇದ್ರ ಮುಂದೆ ಸುಡುದಿಲ್ಲ. ಈಗ ನೀವು ನೋಡಬಹುದು ಅಲ್ಲೆಲ್ಲ ಕಬ್ಬಿನ ರೌದಿ ಹಂಗಿದೆ. ನಾ ಇನ್ನೂ ಮಟ ಯಾವಾಗೂ ಸುಡ್ಲಿಲ್ಲ. ಅದ್ರದ್ದು ತಪ್ಪಲ ಅಲ್ಲಿ ಇದ್ರಿಂದ 15-20 ದಿನ ನಂತರ ನೀರು ಹಾಕಿದ್ರು ಕಬ್ಬಿಗೆ ಏನು ಪ್ರಾಬ್ಲಮ್ ಆಗುದಿಲ್ಲ. ಮತ್ತೆ ಅದರದ್ದು 1 ಎಕರೆಗೆ 5 ಟನ್ ಅಂತೂ ಸಾವಯವ ಥಿಂಗ್ಸ್ ಎಲ್ಲ ಮಣ್ಣೊಳಗೆ ಮಿಕ್ಸ್ ಆಗುದ್ರಿಂದ ಅದಕ್ಕೆ ಸ್ವಲ್ಪ ಆದ್ರೆ ಸ್ವಲ್ಪ ಗೊಬ್ಬರ ಆಗ್ತದೆ, ತೇವಾಂಶ ಎಲ್ಲ ಹಿಡ್ಕೊಳ್ತದೆ, ಮತ್ತೆ ಕಳೆನು ಹೆಚ್ಚು ಬರುದಿಲ್ಲ. ಆದ್ರೂ ಮಳೆಗಾಲದ ಟೈಮಿಗೆ ಒಂದ್ಸಲ ಕಳೆ ನಿಯಂತ್ರಣ ಮಾಡ್ಬೇಕು. ಕಬ್ಬಿನ ರೌದಿದಲ್ಲ, ನಾನದು ಇದು ಮಾಡುದಿಲ್ಲ, ಸಣ್ಣ ಸಣ್ಣ ಇದು ಮಾಡ್ತಾರಲ್ಲ ಇದಚ್ಚಿ ರೋಟಾವೇಟರ್ ಹಾಕಿ ಅದು ಮಾಡುದಿಲ್ಲ. ಯಾಕಂದ್ರೆ ಇಲ್ಲಿ ರೋಟಾವೇಟರ್ ಇಲ್ಲ ಅಂತೇಳಿ, ಇದ್ರ ಮಾಡ್ಕೋಬಹುದಾಗಿತ್ತು, ಅದು ಇಲ್ಲ ಅಂತ ಹೇಳಿ ಕೂಡ ಮಾಡುದಿಲ್ಲ, ಹಂಗೆ ಬಿಟ್ಟು ಬರ್ತಾನೆ. ಆದ್ರೂ ಕಬ್ಬು ಚೆನ್ನಾಗಿ ಬರ್ತದೆ. ಈ ರೀತಿ ಹೆಚ್ಚು ಸಾವಯವ ಪದಾರ್ಥವನ್ನ ಹಾಕಿದಾಗ ನೈಟ್ರೋಜನ್ ಕಡಿಮೆ ಆಗಿಬಿಡುತ್ತೆ ಬೆಳೆಗಳಿಗೆ. ಯಾಕಂದ್ರೆ ನೈಟ್ರೋಜನ್ ಇದನ್ನ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಗೊತ್ತಾಯ್ತಾ. ಈಗ ನಾವು ಈ ರೌದಿ ಹಾಕಿರ್ತೀವಿ, ರೌದಿ ಅದು ಹ್ಯೂಮಸ್ ಆಗಿ ಕನ್ವರ್ಟ್ ಆಗ್ಬೇಕಂದಾಗ ಅದಕ್ಕೆ ನೈಟ್ರೋಜನ್ ಸಾಕಷ್ಟು ಬೇಕು. ಬೇಕಂದಾಗ ಎಲ್ಲ ಅದೇ ತಗೊಂಡ್ಬಿಡುತ್ತೆ, ನಮ್ ಬೆಳೆಗಳಿಗೆ ನೈಟ್ರೋಜನ್ ಸಿಗಲ್ಲ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಆಕಳ ಗಂಜಲು ಅಥವಾ ಸಗಣಿ ರಾಡಿ ಮಾಡಿ ಅದರಲ್ಲಿ ಸಿಂಪರಣೆ ಮಾಡುವುದು ಒಂದು. ಎರಡನೇದ್ದು ಸ್ವಲ್ಪ ಮಟ್ಟಿಗೆ ಯೂರಿಯಾ ಹಾಕ್ಲಿಕ್ಕೆ ಸಾಧ್ಯ ಆದ್ರೆ ಯೂರಿಯಾನ ಹಾಕು, ನೀರಲ್ಲಿ ಕೂಡಿಸಿ ಚಿಮುಕಿಸೋದು ಇನ್ನೊಂದು. ಮೂರನೇದ್ದು ಏನಂತೇಳಿದ್ರೆ ದ್ವಿದಳ ಧಾನ್ಯಗಳು, ಈ ಹೆಸರು ಅವ್ರಿ ಅಲಸಂದಿ ಇಂಥವನ್ನ ನೆಪ್ಪಿಡ್ಬೇಕು, ಅದ್ರ ಮ್ಯಾಲೆ ಸ್ಪ್ರೆಡ್ ಆಗುತ್ತೆ, ನೈಟ್ರೋಜನ್ ಫಿಕ್ಸ್ ಆಗುತ್ತೆ. ನೀನು ಯೂರಿಯಾದಿಂದ ಸಿಕ್ತು ಮತ್ತೆ ಗಂಜಲದಿಂದ ಸಿಕ್ತು ಸಗಣಿಯಿಂದ ನೈಟ್ರೋಜನ್ ಸಿಕ್ತು ಅಂತ ಹೇಳಿದಾಗ ಅದು ಕಳಿಲಿಕ್ಕೂ ಅನುಕೂಲ ಆಗುತ್ತೆ, ನಮ್ಮ ಬೆಳೆಗೂ ಅನುಕೂಲ ಆಗುತ್ತೆ. ಉತ್ತರ ಪ್ರದೇಶ ಗಾಜಿಯಾಬಾದ್ ಅವ್ರದ್ದು NCFO ಅಂತೇಳಿ, ನ್ಯಾಷನಲ್ ಸೆಂಟರ್ ಆಫ್ ಆರ್ಗಾನಿಕ್ ಫಾರ್ಮಿಂಗ್ ಅಂತೇಳಿ, ಅವ್ರದ್ದು ಡಾಕ್ಟರ್ ಕೃಷ್ಣಚಂದ್ರ ಅಂತೇಳಿ ಅವರು ವೇಸ್ಟ್ ಡಿಕಂಪೋಸರ್ ಅಂತೇಳಿ ಒಂದು ಪ್ರಾಡಕ್ಟ್ ತಯಾರು ಮಾಡಿದ್ರು. ಅದ್ ನಾನು 3-4 ವರ್ಷದಿಂದ ಅದೇ ಯೂಸ್ ಮಾಡ್ತೇನೆ. ಅದೊಳಗೆ NPK 3 ಅಂಶ ಆ ನೀರಿನಲ್ಲಿ ಬಹಳ ಇರೋದ್ರಿಂದ ಅದು ಬಾವಿಯಲ್ಲಿ ತಯಾರು ಮಾಡಿ ಅದನ್ನೇ ಡ್ರಿಪ್ದಿಂದ ಎಲ್ಲ ಕಬ್ಬಿಗಾಯ್ತು ಅಡಿಕೆಗಾಯ್ತು ಎಲ್ಲದಕ್ಕೂ ಬಿಡ್ತೇನೆ. ಅದರಿಂದ ಸ್ವಲ್ಪ ಇದಾಗ್ತದೆ ಅಂತೇಳಿ ಮತ್ತೆ ಜೀವಾಮೃತ ಎಲ್ಲ ಮಾಡ್ತೇವೆ. ಜೀವಾಮೃತ ಕಬ್ಬಿಗೆ 1-2 ಸದ ಅಷ್ಟೇ ಬಿಡ್ತೇನೆ, ಅಡಿಕೆಗೆಲ್ಲ ಸ್ವಲ್ಪ ಹೆಚ್ಚು ಸತ ಬಿಡ್ತೇನೆ ಜೀವಾಮೃತ ಮಾಡಿ. ಆ ಡ್ರಿಪ್ ಒಳಗನೆ ಅಲ್ಲಿ ಒಂದು ಸಣ್ಣ ಫಿಲ್ಟರ್ ಟೈಪ್ ಮಾಡಿ ಅದರದಿಂದ ಡ್ರಿಪ್ದಿಂದ ಬಿಡ್ತೇವೆ. ಎಲ್ಲ ಗಿಡಕ್ಕೂ ಸ್ವಲ್ಪ ಸ್ವಲ್ಪ ಸ್ವಲ್ಪ ಜೀವಾಮೃತ ಇರಲಿ ಅದು ವೇಸ್ಟಿಂಗ್ ಡಿಪೋಸರ್ ಇರಲಿ ಸ್ವಲ್ಪ ಬಿಡ್ತದೆ, ಅದರಿಂದ ಸ್ವಲ್ಪ ಇದಾಗ್ತದೆ. ಮತ್ತೆ ಇದು ಈ ಗಿಡದಿಂದ ಸ್ವಲ್ಪ ನೈಟ್ರೋಜನ್ ಫಿಕ್ಸೇಷನ್ ಆಗ್ತದೆ ಗೊಬ್ಬರದ ಗಿಡದಿಂದ. ಅಂದ್ರೆ ಏಕದಳ ಎಲ್ಲಿರ್ತಲ್ಲಿ ದ್ವಿದಳ ಹಾಕ್ತಾ ಇರ್ಬೇಕು. ಮತ್ತೆ ಹುಲ್ಸಾಗಿ ಬೆಳೆದಿದ್ರೆ ಅನೇಕ ಪ್ರಯೋಗ ಮಾಡಿದ್ದಾರೆ, ರೇಷ್ಮೆ ಬೆಳೀತಿದ್ರಿ ಬಿಟ್ರಿ? ಹೌದು, ರೇಷ್ಮೆ ಬೆಳೀತಿದ್ದು. ಅದೊಳಗೆ ಇಲ್ಲಿ ನಮ್ದು ಅರಣ್ಯ ಏಕದಮ್ ತಾಗಿ ಮೇದಿದ್ರಿಂದ ಹೆಜ್ಜೆಗೆ ಇದ್ದಿದ್ರಿಂದ ಎಲ್ಲಾ ಕಾಡು ಪ್ರಾಣಿ ಅಂದ್ರೆ ಹೆಚ್ಚಿನ ಹೆಚ್ಚು ಮಂಗ, ಕರಿ ಮೋತಿ ಮಂಗಿರ್ಲಿ ಕೆಮ್ಮೋತಿ ಮಂಗಿರ್ಲಿ, ಅದೆಲ್ಲ ಬಂದು ರೇಷ್ಮೆ ಎಲ್ಲ ಕಿತ್ತಾಕ್ತು. ಅಂದ್ರೆ ಏನು ಬಿಡ್ಲೇ ಇಲ್ಲ. ನಾನು 27 ಫೂಟ್ ಹೈಟ್ ಮೀನ ಜಾಲಿ ಇರ್ತದಲ್ಲ ಅದ್ ಕಟ್ಟಿನ ನೋಡಿದೆ, ಹೈಟ್ 27 ಫೂಟ್ ಕಟ್ಟಿದ್ದೆ. ಆದ್ರೂ ಚಲೋ ಬಂದಿದ್ದೆ, ಎಲ್ಲ ತಿಂದಿ ಹಾಕ್ತು. ಅದಕ್ಕೆ ತೆಗ್ದು ಆಮೇಲೆ ಕಬ್ಬು ಮತ್ತೆ ಅಡಿಕೆ ಸ್ಟಾರ್ಟ್ ಮಾಡಿದೆ. ಅರಿವೆ ಗಿಡ ಅಂತ ಹೇಳಿ ಇಲ್ಲಿ ರೇಷ್ಮೆ ಇಲಾಖೆಯವರು ಒಬ್ರು ಇದ್ರು, ಅವ್ರು ಇದ್ದಾವಾಗ ಇಲ್ಲಿ ಎಲ್ಲ ನಾವು ಅವರು ಬಹಳ ನಮ್ಗೆ ಸ್ಕೋಪ್ ಕೊಟ್ರು. ಮತ್ತೆ ನಾವು ಅವರು ಇದ್ರ ಪ್ರಕಾರ 4 ಎಕರೆ ಫುಲ್ ರೇಷ್ಮೆ ಮಾಡಿದ್ದೆ, ಅಂದ್ರೆ ಮಂಗ ಏನು ಬಿಟ್ಟಿಲ್ಲ ಟೋಟಲ್ ಇದಾಯ್ತು. ಅದಕ್ಕೆ ಲಾಭದಾಯಕ ಬೆಳೆ ಬೆಳೆ ಬೆಳೆ ಹೌದು ಲಾಭದಾಯಕ ಬೆಳೆ ಅದು. ರೇಷ್ಮೆ ಇಲಾಖೆಯಿಂದ ಚೆನ್ನಾಗಿ ಅವ್ರದ್ದು ಸ್ಕೋಪ್ನು ಚೆನ್ನಾಗಿ ಕೊಡ್ತಾರೆ ಅವ್ರ ಪಾಪ, ನಮಗೆಲ್ಲ ಅದಕ್ಕೂ ಹೇಳಿ ಇದು ಮಾಡ್ತಾರೆ. ಅದು ಆರ್ಗಾನಿಕ್ನೇ ಮಾಡಿದ್ದು. ಅಡಿಕೆ ವಿಸ್ತರಿಸ್ತಾ ಇದ್ರಿ, ಜಾಸ್ತಿ ಬೆಳೀತಾ ಇದ್ರಿ? ಹಾ, ಫಸ್ಟ್ ಇಯರ್ 600 ಹಚ್ಚಿದೆ, ಸೆಕೆಂಡ್ ಇಯರ್ 365, ಥರ್ಡ್ ಇಯರ್ 900, ಫೋರ್ತ್ ಇಯರ್ ಮತ್ತೆ 274 ಹಿಂದಿನ ವರ್ಷ ಹಚ್ಚಿದೆ. ಈ ವರ್ಷ ಮತ್ತೆ 650 ಹಚ್ಚಿದ್ದೇನೆ. ಎಲ್ಲ ಲೋಕಲ್ ತಳಿನೇ ಹಚ್ಚಿದ್ದೇನೆ. ಇನ್ನು ಯಾವುದು ಅದು ಮಂಗಳ ಸುಮಂಗಳ ಅಂತದ್ದು ಯಾವುದು ಹೈಬ್ರಿಡ್ ವೆರೈಟಿ ಯಾವ್ದು ಹಚ್ಚಿಲ್ಲ, ಎಲ್ಲ ಲೋಕಲ್ ತಳಿನೇ ಹಚ್ಚಿದ್ದೇನೆ. 9x9 ಹಚ್ಚಿದ್ದೇನೆ, ಒಂದು ಗದ್ದೆಯೊಳಗೆ 11x9 ಹಚ್ಚಿದ್ದೇನೆ. ಸ್ವಲ್ಪ ಡಿಸ್ಟೆನ್ಸ್ ಹೆಚ್ಚು ಮಾಡಿನ ಹಚ್ಚಿದ್ದೇನೆ, ಥಿಕ್ ಪ್ಲಾಂಟೇಶನ್ ಮಾಡ್ತಾ ಇಲ್ಲ, ಯಾವುದೂ ಮಾಡ್ತಾ ಇಲ್ಲ. ಕಬ್ಬಾದ್ರೂ ಇಲ್ಲೆಲ್ಲರೂ 2.5 ಫೂಟ್ ಮತ್ತು 3 ಫೂಟ್ ಮಾಡ್ತಾರೆ, ನಾನು 4 ಫೂಟಿಗೆ ಮಾಡಿದ್ದೇನೆ. ಒಂದು ಗದ್ದೆಯೊಳಗೆ 6 ಫೂಟಿಗೆ ಮಾಡಿದ್ದೆ, ಕರೆ ಅಲ್ಲಿ ಕಳೆ ಎಲ್ಲ ಸಿಕ್ಕಾಬಡ್ಡೆ ಬಂತು. ಅದಕ್ಕೆ ಅದು ನಮ್ಮ ಸೈಡಿಗೆ ಹೆವಿ ರೈನ್ಫಾಲ್ ಆಗಿದ್ರಿಂದ ಕಳೆ ಬಹಳ ಬರ್ತದೆ. ಅದಕ್ಕೆ ಅದು 6 ಫೂಟ್ ಎಲ್ಲ ಇಲ್ಲಿ ಸ್ವಲ್ಪ ಕಠಿಣ, ಬಹಳ ಕಠಿಣ. ಅದಕ್ಕೆ 4 ಫೂಟ್ ಹರ್ಕತಿಲ್ಲ. 4 ಫೂಟಿಗೆ ಹಚ್ಚಿದ್ರೆ ಒಂದ್ ಸಮಯ ಮಟ 5-6 ಫೂಟಿಗೆ ಕಬ್ಬು ಬೆಳೀತು, ಅದ್ರ ನಂತರ ಕೆಳಗಡೆ ನೆರಳಿರ್ತದಲ್ಲ ಅವಾಗ ಕಳೆ ಹೆಚ್ಚಿ ಬೆಳೆಯುದಿಲ್ಲ. 4 ಫೂಟ್ ಹರ್ಕತಿಲ್ಲ, ಮತ್ತೆ ಬೆಳೆನು ಚೆನ್ನಾಗಿ ಬಂತು. ಈ ವರ್ಷ 109 ಟನ್ ಕಬ್ಬಾಯ್ತು ನಮ್ಗೆ. ಎಷ್ಟು ಎಕರೆದಲ್ಲಿ? ಸುಮಾರು 3.5-3.5 ಎಕರೆ ಆಗ್ತದೆ ಹೆಚ್ಚು ಕಡಿಮೆ. 3.5-3.5 ಎಕರೆ ಹಾ ಹೆಚ್ಚು ಕಡಿಮೆ ಅಷ್ಟು ಆಗ್ತದೆ. ಕಳೆ ಬಹಳ ಹೆದರ್ತಾ ಇದ್ರಿ ಕಬ್ಬಲ್ಲಿ? ಕಳೆ ಬಹಳ ಬರ್ತದೆ, ಬಹಳ ಅಂದ್ರೆ ಅದಕ್ಕೆ ಲೇಬರ್ ಹಚ್ಚಿ ಮಾಡ್ಲಿಕ್ಕೆ ಕಬ್ಬಿದ ದುಡ್ಡು ಬಹಳ ಹೋಗ್ತದೆ, ಒಳಗೆ ಲೇಬರ್ ಚಾರ್ಜಸ್ ಬಹಳ ಹೋಗ್ತದೆ. ಕಬ್ಬು ಒಂದ್ ಸ್ವಲ್ಪ ಬೆಳೀತು ಅಂದ್ರೆ ಕೆಳಗಡೆ ಕಳೆ ಇದ್ರೆ ತೊಂದರೆ ಆಗುತ್ತಾ? ತೊಂದ್ರೆ ಅಂದ್ರೆ ಕಟ್ ಆಗೋ ಟೈಮಿಗೆ ಯಾರು ಕಟಿಂಗ್ ಬರ್ತಾರಲ್ಲ ಅವ್ರು ಕಟಿಂಗ್ ಮಾಡ್ಲಿಕ್ಕೆ ನೋಡುದಿಲ್ಲ. ಕಳೆ ಇದ್ರೆ ಅವರು ಅವ್ರದೇ ಮೊನೋಪಲಿ ಆಗ್ಬಿಡ್ತದೆ, ನಾವು ಕಟಿಂಗ್ ಮಾಡೋದಿಲ್ಲ ಅಂತ ಹೇಳಿ ಬಿಟ್ಬಿಡ್ತಾರೆ ಅವರು. ಅವಾಗ ಮಂದಿ ಸಿಗುವುದು ಕಷ್ಟ. ಈ ಸದ ಎಲ್ಲ ನೋಡ್ರಿ, ನಮ್ದು ಫೆಬ್ರವರಿಯಲ್ಲಿ ಜಾತ್ರೆ ಇತ್ತು, ಈ ಸದ ಕಟಿಂಗ್ ತುಂಬಾ ಲೇಟ್ ಆಯ್ತು. ನಾನು ಆಮೇಲೆ ಮಾಳುಂಗೆ ಫ್ಯಾಕ್ಟ್ರಿ ಮಹಾರಾಷ್ಟ್ರ, ನಾನು ಪೇಪರ್ ಒಳಗೂ ಹಾಕಿದ್ದೆ, ಮಾಳುಂಗೆ ಫ್ಯಾಕ್ಟ್ರಿದಿಂದ ತೊಳಿ ತಂದು ಅವ್ರ ಕಡೆಯಿಂದ ಕಟ್ ಮಾಡಿಸ್ಕೊಂಡೆ. ನಾವು ಒಂದು 100 ಮಂದಿ ರೈತರು, ಅವ್ರ ಕಡೆಯಿಂದ ಕಟಿಂಗ್ ಮಾಡಿಸಿ ಮಾಳುಂಗೆ ಫ್ಯಾಕ್ಟ್ರಿ ಹೋಯ್ತು. ಹಳೆಯಾಲ್ ಫ್ಯಾಕ್ಟ್ರಿ ನಮ್ಗೆ ನಿಯರೆಸ್ಟ್ ಫ್ಯಾಕ್ಟ್ರಿ, ಆದ್ರೂ ನಾವು ಇಲ್ಲಿಂದ ಮಾಳುಂಗೆ ಮತ್ತು ಆಜರ ಮಹಾರಾಷ್ಟ್ರ ಇನ್ನೊಂದು 150 ಕಿಲೋಮೀಟರ್ ಆ ಎರಡು ಫ್ಯಾಕ್ಟ್ರಿಗೆ ಹಾಕಿದ್ವಿ. ನಾವು 3 ಮಂದಿ ಇವ್ರ ಕಡೆಯಿಂದ ಕಟಿಂಗ್ ಮಾಡಿಸಿ ಹಾಕಿದ್ವಿ. ಇಲ್ಲಾದ್ರೆ ನಮ್ದು ಕಬ್ಬು ಉಳಿತೈತಿ. ಸದ ಮಷಿನರಿ ಉಪಯೋಗ ಮಾಡಲ್ಲ. ಮಷಿನರಿ ಅಂದ್ರೆ ಕಬ್ಬು ಕಟಿಂಗ್ ಮಷಿನರಿ ಬರುವುದಿಲ್ಲ. ಅಲ್ಲ, ಕಳೆಗಾಗ್ಲಿ ಅಥವಾ ಉಳುಮೆಗಾಗ್ಲಿ ಅಂತವಿಲ್ಲ. ಅಡಿಕೆಯಲ್ಲಿ ಅಂತೂ ಮಷಿನರಿ ಪವರ್ ಟಿಲ್ಲರ್ ನಡೀತದೆ, ಯಾಕಂದ್ರೆ ನಾನು ಹಾಕುದಿಲ್ಲ, ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಿದ್ದೇನೆ. ಕಬ್ಬಿಗೆ ಒಂದ್ಸದ ಮೇ ಹಿಂಡಿಗೆ ಉಳುಮೆ ಮಾಡಿ ಮಣ್ಣು ಲೂಸ್ ಆಗ್ತಲ್ಲ, ಅದ್ ಮಣ್ಣು ರಿಟರ್ನ್ ಇದು ಮಾಡ್ತೇವೆ, ಭರ್ತಿ ಆಗ್ತೇವೆ ಅಂತಾರಲ್ಲ, ಹಂಗ್ ಮಾಡ್ತೇವೆ. ಅದ್ರ ನಂತರ ಮಳೆ ಸ್ಟಾರ್ಟ್ ಆಗಿಬಿಡ್ಲಿಕ್ಕೆ ಕಳೆ ಬರ್ತದೆ, ಅವಾಗ ಮತ್ತೆ ಮಷಿನರಿ ಪವರ್ ಟಿಲ್ಲರ್ ಹಾಕ್ಲಿಕ್ಕೋದಿಲ್ಲ. ಅವಾಗ ಹಾಕಿದ್ರು ಕಬ್ಬು ಕಟ್ ಆಗ್ತದೆ, 4 ಫುಟ್ಗೆ ಇಟ್ಟರು ಕಬ್ಬು ತಿರುಗಿಸುವಾಗ ಕಬ್ಬೆಲ್ಲ ಬಹಳ ಲಾಸ್ ಆಗ್ತದೆ. ಅದಕ್ಕೆ ಅವಾಗ ಔಷಧ ಹೊಡಿಲೇಬೇಕು. ಒಂದಿವಸ ಔಷಧಿ ಹೊಡಿತಾ ಅದು ಅವ್ರು ಈಗ ಔಷಧಿ ನಾವು ಟಮರ್ ಅಂತ ಹೇಳಿ 240 ಮತ್ತೆ ಟಮರ್ ಅಂತ ಹೇಳಿ ಎರಡು ಔಷಧ ತರ್ತಾನೆ, ಅವ್ರು 12 ಪಂಪ್ ಹೇಳ್ತಾರೆ, ನಾವು 30 ಪಂಪ್ ಮಾಡ್ತೇವೆ. ಇಲ್ಲಿ ಎಕ್ದಮ್ ಕಡಿಮೆ ಇದೊಳಗೆ ಹಾಕಿ ಮಾಡ್ತೇವೆ. ನಿಯಂತ್ರಣ ಆಗುತ್ತಾ? ಆಗ್ತದೆ ನಿಯಂತ್ರಣ ಆಗ್ತದೆ. ಒಂದು 3-4 ತಿಂಗಳು ಅಂತೂ ನಡೀತದೆ. ಆಮೇಲೆ ಮಳೆಗಾಲ ಒಳಗೆ ನಷ್ಟ ಇರೋದಿಲ್ಲ ಕಟಿಂಗ್ ಟೈಮಿಗೆ. ಅಂದ್ರೆ ಈಗ 4 ವರ್ಷ ಅಂತ ಇತ್ತು, ಒಂದ್ಸದ ಹೊಡೆದ್ರು ಸಾಕಾಗ್ತದೆ. ಫುಲ್ ಕಾಂಪೌಂಡ್ ಈಗ 6 ಎಕರೆಗೆ ಕಬ್ಬಿಣದ ಜಾಳಿ ಹೊಡೆದು ಬೇಲಿ ಮಾಡ್ಕೊಂಡಿದ್ದಾನೆ, ಅದರಿಂದ ಉಳಿತು. ಇಲ್ಲ, ಒಂದ್ಸದ ಹಂದಿ ಬಂದು ಒಂದ್ 50 ಟನ್ ಅಂತೂ ಕಬ್ಬು ತಿಂದು ಹಾಕಿತ್ತು ನಂದು ಹಿಂದಿನ ವರ್ಷ. ಅದರ ಹಿಂದಿನ ವರ್ಷ ಆಮೇಲೆ ಹಿಂದಿನ ವರ್ಷ 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಫುಲ್ ನೋಡ್ರಿ, ಕಬ್ಬಿಣದ ಜಾಳಿ ಹೊಡೆದು ಕೆಳಗಡೆ ಕಾಂಕ್ರೀಟ್ ಹಾಕಿ ಕಬ್ಬಿಣದ ರಾಡ್ ಎಲ್ಲ ಹಾಕಿ 2 ಲಕ್ಷ ಖರ್ಚು ಮಾಡಿದ್ದಾರೆ. 6 ಎಕರೆಗೆ ಫುಲ್ ಕಬ್ಬಿಣದ ಜಾಳಿ ಹೊಡೆದಿದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ರು ಅವರು ಏನ್ ಇದು ಮಾಡುದಿಲ್ಲ, ಅಂದ್ರೆ ಫಾರೆಸ್ಟ್ ಹತ್ತಿ ಇದಂತ ಹೇಳಿದ್ರೆ ಬರುದೇ ಅಂತಾರ ಅವ್ರ, ಅದ್ರ ಮತ್ತೆ ಏನ್ ಮಾಡೋರ್ ಬಿಟ್ಟು ಯಾರೇನ್ ಮೇಲೆ ಇರ್ತದೆ. ಅವರಂತೂ ಕಾಯ್ಲಿಕ್ಕೆ ಆಗಲ್ಲ. ಮತ್ತೆ ಮ್ಯಾಂಜಿಯಂ ಅದನ್ನು ಕೂಡ ಹೇಳ್ತಾ ಇದ್ರಿ. 2009 ಮ್ಯಾಂಜಿಯಂ ಪ್ಲಾಂಟೇಶನ್ ಮಾಡ್ತೇನೆ ನಾನು ಪೇಪರ್ ಮಿಲ್ ದೋರ್ ಕಡೆ ತಗೊಂಡು. ಅದು ಅಂದ್ರೆ ಬರಡಿತ್ತು ಜಮೀನು, ಅಲ್ಲಿ ನೀರ್ ಗಿರಿ ಇಲ್ಲ. ಒಂದ್ಸಲ ಬೋರ್ವೆಲ್ ಹೊಡೆದೆ, ಅದು ಫೇಲ್ ಆಯ್ತು ಅಂದ್ಕೂಡಲೆ 3 ಎಕರೆಗೆ ಮ್ಯಾಂಜಿಯಂ ಪ್ಲಾಂಟೇಶನ್ ಮಾಡಿದ್ದೆ. ಈಗ 2017 ಬಾವಿ ಬೋರ್ವೆಲ್ ಆಯ್ತು, ಆಮೇಲೆ ಅದರೊಳಗೆ ಅಡಿಕೆ ಪ್ಲಾಂಟೇಶನ್ ಮಾಡಿದ್ದಾನೆ. ಈಗ ಮ್ಯಾಂಜಿಯಂ ಸಾವಕಾಶ ಅದಕ್ಕೆ ನೆರಳು ಬೇಕು, ನೆರಳು ಹೆಂಗ್ ಸಾಕಾಗ್ತದೆ ಹಂಗ ನೋಡಿ ಮ್ಯಾಂಜಿಯಂ ಕಟಿಂಗ್ ಮಾಡ್ತಾ ಇದ್ದಾನೆ. ಪೇಪರ್ ಮಿಲ್ ದವರು ಹೋಯ್ತಾರೆ. ಎಷ್ಟು ಬರ್ತದೆ? ಏನಷ್ಟ ಮ್ಯಾಂಜಿಯಂ ನಲ್ಲಿ ಏನು ಇದಿಲ್ಲ, ಪ್ರಾಫಿಟ್ ಇಲ್ಲ. ಯಾ ಹಚ್ಚಲೂಬಾರದು ಮ್ಯಾಂಜಿಯಂ ಆಕೇಶ ಏನು ಉಪಯೋಗಿಲ್ಲ. ನೀಲಗಿರಿ ಆಕೇಶ ಮ್ಯಾಂಜಿಯಂ ಏನು ಭೂಮಿ ಹಾಳು ದಿನ ಏನು ಯೂಸ್ ಇಲ್ಲ, ಹಚ್ಚದೇ ಇರೋದು ಒಳ್ಳೆದು. ಅದಕ್ಕಿಂತ ಹೆಬ್ಬೆ ಒಳ್ಳೇದು. ನನ್ನ ಮತ್ತೊಂದು ಇಲ್ಲಿ ಒಂದು ಹೊಲ ಇದೆ ನಮ್ದು 2 ಎಕರೆ 25 ಗಂಟೆ, ಅಲ್ಲಿ ಹೆಬ್ಬೆವು ಪ್ಲಾಂಟೇಶನ್ ಮಾಡಿದ್ದೇನೆ. ಅದು ಕರೆ ಡ್ರೈ ಲ್ಯಾಂಡ್ ನಲ್ಲಿ ಚೆನ್ನಾಗಿ ಬರ್ತದೆ. ಈ ನಮ್ ಕಡೆ ಹೆವಿ ರೈನ್ಫಾಲ್ ಇದ್ರಿಂದ ಹೆಬ್ಬೆವು ಅಷ್ಟು ಖಾಸ್ ಆಗುದಿಲ್ಲ. ನಾನು ನೋಡುವ ಅಂತ ಹೇಳಿ ಯೂಟ್ಯೂಬ್ ಒಳಗೆ ನೋಡಿದ್ದೆಲ್ಲ, ಅದರಿಂದ ಚೆನ್ನಾಗಿದೆ ಅಂತ ಹೇಳಿ ಹಚ್ಚಿದ್ದೆ. ಖರೆ ಅಷ್ಟು ಖಾಸಿನಿಲ್ಲ, ಬರ್ತದೆ ಖರೆ, ಅಷ್ಟು ಹೇಳ್ಕೊಳ್ಳೋಂಗ್ ಖಾಸಿನಿಲ್ಲ. ಖರೆ ಅದು ಭೂಮಿಗಂತೂ ಏನ್ ಕೆಡ್ದಾಗುದಿಲ್ಲ, ಯಾಕಂದ್ರೆ ಒಂದ್ಸಲ ಕಟಿಂಗ್ ಮಾಡಿದ್ರು ಅದ್ ಮತ್ತೆ 2-3 ಸಲ ರಿಟರ್ನ್ ಬರ್ತದೆ. ಮತ್ತೆ ಅದ್ರದ್ದು ತಪ್ಪಲ ಎಲ್ಲ ಬಿದ್ದಿ ಆರ್ಗಾನಿಕ್ ಕಾರ್ಬನ್ ಹೆಚ್ಚಾಗ್ತದೆ, ಅದರದ ಇದಂತೂ ಇಲ್ಲ. ಮತ್ತೆ ನೀರ್ ಹೆಚ್ಚು ಹಿರ್ಕೊಳ್ಳೋದಿಲ್ಲ, ಅದು ಟಾಪ್ ರೂಟೆಡ್ ಪ್ಲಾಂಟ್ ಅದು, ಅದರಿಂದ ಬಹಳ ಒಳಗ ಮಟ್ಟ ಅದರದ್ದು ರೂಟ್ಸ್ ಇರುವುದಿಲ್ಲ, ನಡೀತದೆ ಏನ್ ಅದಕ್ಕೆ, ಅದರಿಂದ ಏನು ಅದಕ್ಕೆ ಹಾನಿ ಏನಿಲ್ಲ. ಮತ್ತೆ ಸಾವಯವ ಕೃಷಿನೇ ಮಾಡಬೇಕು ಅಂದಾಗ ದನಕರುಗಳು, ದನಕರುಗಳು ಬೇಕು ಖರೆ. ನಮ್ಮ ಫ್ಯಾಮಿಲಿ ಒಳಗೆಲ್ಲ ನಾನೇ ಫಸ್ಟ್ ರೈತ, ನಮ್ಗೆ ರೈತಾಬಿ ಒಳಗಿಂದ ಏನು ಗೊತ್ತಿಲ್ಲಾಗಿತ್ತು. ಹಿಂಗೆ ಫೇಸ್ಬುಕ್ ಯೂಟ್ಯೂಬ್ ಎಲ್ಲ ನೋಡಿ ಮಾಡಿದಷ್ಟು. ಇವೆಲ್ಲ ಜಮೀನು ಖಾಲಿ ಇತ್ತು, ಎಷ್ಟು ವರ್ಷ ಬೇರೆಯವ್ರನ್ನ ಮಾಡ್ತಿದ್ರು. ಈಗ ನಾವು ಸಾವಕಾಶ ಸಾವಕಾಶ ಮಾಡಿ ಸ್ಟಾರ್ಟ್ ಮಾಡಿದೆ, ಒಂದು 5 ವರ್ಷ ಆಯ್ತು ಮಾಡ್ತದೆ ನೋಡುವ ಅಂತ. ಬೇಕಾಗುತ್ತೆ ದನಕರುಗಳೆಲ್ಲ, ಇದ್ರೆ ಬಹಳ ಚಲೋ ಖರೆ. ಅದಕ್ಕೆ ಮೇಂಟೈನ್ ಮಾಡ್ಲಿಕ್ಕೂ ಆಗ್ಬೇಕು, ಮೇಂಟೈನ್ ಮಾಡ್ಲಿಕ್ಕೆ ಮನುಷ್ಯರು ಬೇಕು, ಎಲ್ಲ ನಾವೇ ಮಾಡ್ತೇವೆ ಅಂತ ಹೇಳಿದ್ರೆ ಆಗುದಿಲ್ಲ. ಇಲ್ಲಿ ಹೆಂಗೂ ಊರ್ ಬಾಜುಕ ಇದೆ ಒಂದು, ಈ ತೋಟದಲ್ಲೇ ಮನೆ ಮಾಡಿ ಅಲ್ಲೇ ಒಂದು 4 ಕಟ್ಟಿ ಯಾರಾದ್ರೂ ಒಂದು ಕುಟುಂಬದವ್ರನ್ನ ತಂದಿಟ್ಟು ಹಾಲು ನೀನು ಇಟ್ಕೋ, ನಮ್ಗೊಂದು ಸ್ವಲ್ಪ ಕೊಡು, ಸಗಣಿ ಮಾತ್ರ ನಮ್ಮ ಹೊಲಕ್ಕೆ ಹಾಕು, ಇಂಥ ಒಂದು ಮತ್ತೆ ಅವ್ರ ಮಕ್ಕಳು ಎಜುಕೇಶನ್ ಅಕೌಂಟ್ ಸ್ವಲ್ಪ ಸಹಾಯ ಸಹಕಾರ ಮಾಡಿದರೆ ಅವ್ರ ಫ್ಯಾಮಿಲಿನೂ ಉದ್ಧಾರ ಆಗುತ್ತೆ. ನಿಮಗೆ ದನಕರುಗಳಿಂದ ಸಿಗುವಂತ ಎಲ್ಲ ಸೌಲಭ್ಯನೂ ಸಿಗುತ್ತೆ, ಹಾಲು ಸಿಗುತ್ತೆ, ಮೊಸರು ಸಿಗುತ್ತೆ, ಇಂಥವೆಲ್ಲ. ಅಗ್ರಿಕಲ್ಚರ್ ನಲ್ಲಿ ಸ್ಟಾರ್ಟಿಂಗಿಗೆ ಬರೀ ಅಗ್ರಿಕಲ್ಚರ್ ಮಾಡಿ ಡೆವಲಪ್ ಮಾಡ್ತೇನೆ ಅಂತ ಹೇಳಿದ್ರೆ ಆಗುದಿಲ್ಲ, ಸೈಡ್ ಇನ್ಕಮ್ ಏನಾದ್ರು ಬೇಕು. ಯಾಕಂದ್ರೆ ಅಗ್ರಿಕಲ್ಚರ್ ಒಳಗೆ ಈಗ ನಾವು ಹಾಕ್ತಿದ್ದೇವೆ, ಈಗ 5-6 ವರ್ಷ ಆಯ್ತು ಬರೀ ದುಡ್ಡು ಹಾಕೋದೇ ಆಗಿದೆ, ಕಬ್ಬಿನ ಸ್ವಲ್ಪ ಬರ್ತದೆ, ಅಡಿಕೆ ಎಲ್ಲ ಸ್ಟಾರ್ಟ್ ಆದ ನಂತರ ಆಗ್ಬೋದು. ಮತ್ತೆ ನೀವು ಫ್ಯಾಮಿಲಿ ಅಂತೀರಿ, ಈಗ ಒಂದ್ ಫ್ಯಾಮಿಲಿ ಬರ್ಬೇಕಾದ್ರೆ ಮಿನಿಮಮ್ 2 ಲಕ್ಷ ರೂಪಾಯಿ ಕೊಡ್ಬೇಕು ಪರ್ ಇಯರ್ ಅವ್ರದ್ದು, ಬಾಕಿ ಇದು ಅದು ಖರ್ಚ ಮತ್ತೆ ಮಾಡಿದ್ರೆ ಅದು ಆ ಹಾಲ್ದಿಂದ ಮತ್ತೆ ಇದರಿಂದ ಅಡ್ಜಸ್ಟ್ ಆಗುದಿಲ್ಲ. ಹಾಲು ಎಷ್ಟು ಹೋಗುದು ಮತ್ತೆ ಎಷ್ಟು ಆಗುದು ಅದರಿಂದ ಇರೋದಿಲ್ಲ. ಹಾ, ಇವತ್ತಿಲ್ಲ ನಾಳೆ ಅಡಿಕೆದೆಲ್ಲ ಬೆಳೆ ಬಂತು ಅವಾಗ ನಡೀತದೆ. ಮತ್ತೆಲ್ಲ ಅಗ್ರಿಕಲ್ಚರ್ ನಲ್ಲಿ ಸ್ವಂತ ದುಡಿದ್ರೆ ಎಲ್ಲ ಲೇಬರ್ ಕಡೆ ಮಾಡ್ಕೊಂಡ್ರೆ ಏನ್ ಪ್ರೋಡ್ಸುದಿಲ್ಲ. ಅಂದ್ರೆ ಒಂದು ತಗೋಬೇಕಂದ್ರೆ ಒಂದು ಕಳ್ಕೋಬೇಕಾಗುತ್ತೆ. ಹೌದೌದು, ಎಲ್ಲದಕ್ಕೂ ನಾವು ದುಡ್ಡು ಮೊದಲು ಹೊರಗಿನ ತಂದು ಹಾಕ್ತೇವೆ ಮತ್ತೆ ಮಾಡ್ತೇವೆ ಅಂತ ಹೇಳಿದ್ರೆ ಆಗುದಿಲ್ಲ. ಈಗ ಮೊದಲೇ ಸರಿ 5 ವರ್ಷದಿಂದ ಈ ಕಡೆ ಮಾಡ್ತಾ ಇದ್ದಾರೆ, ಏನೇನು ಮಿಸ್ಟೇಕ್ ಮಾಡಿದ್ರಿ, ಏನ್ ಹೆಂಗೆ ಸರಿ ಮಾಡ್ಕೊಂಡ್ರಿ? ನಾನು ಆ ಮ್ಯಾಂಜಿಯಂ ಅಂತ ಹೇಳ್ದಲ್ಲ ಅದು ಪ್ಲಾಂಟೇಶನ್ ಇತ್ತು ಮೊದಲು, ಅದ್ರೊಳಗನೆ ಅಡಿಕೆ ಹಚ್ಚಿದೆ, ಅದರ ನೆರಳಾಗ್ತದೆ ಮತ್ತೆ ಸೌಕ ಸೌಕ ಅಡಿಕೆ ಬೆಳೆದಿದ್ದಂಗೆ ಮ್ಯಾಂಜಿಯಂ ಕಟ್ ಮಾಡುವ ಅಂತ ಹೇಳಿ ಮಾಡಿದ್ದೆ. ಕರಿ ಈಗೇನಾಗಿದೆ, ಅಡಿಕೆ ಚೆನ್ನಾಗಿ ಬರ್ತಾ ಇದೆ, 3 ವರ್ಷ 4 ವರ್ಷ ಆಯ್ತು ಅಡಿಕೆ. ಆ ಮ್ಯಾಂಜಿಯಂ ಕಟ್ ಮಾಡುವಾಗ ಅಡಿಕೆ ಗಿರಿ ಮೇಲೆ ಬಿದ್ದು ಒಂದೊಂದ್ಸಲ ಗಿಡ ಹೋಗ್ತದೆ, ಮತ್ತೆ ಆ ಮಂಗ ಇರ್ತಲ್ಲ ಮಂಗ ಮ್ಯಾಂಜಿಯಂ ಮೇಲೆ ಹತ್ತಿ ಅಡಿಕೆ ಗರಿ ಮೇಲೆ ಹಾರ್ತಿದ್ದೇವೆ, ಅದರಿಂದ ಅಡಿಕೆ ಗರಿ ಗಿರಿ ಎಲ್ಲ ಮುರಿತದೆ. ಅದಕ್ಕೆ ಮ್ಯಾಂಜಿಯಂ ಮೊದಲೇ ಕಟಿಂಗ್ ಮಾಡಿ ಆಮೇಲೆ ಅಡಿಕೆ ಹಚ್ಚಿದ್ರೆ ಭಾಳ ಒಳಗಾಗ್ತಿತ್ತು ನಾನು, ಅದೊಂದು ನಾನು ಮಾಡಿದ ದೊಡ್ಡ ಮಿಸ್ಟೇಕ್. ಮತ್ತೆ ಕಬ್ಬುಕ್ಕಿಂತ ಸ್ಟಾರ್ಟಿಂಗಿಂದ ಅಡಿಕೆ ಹಚ್ತಾ ಹೋದ್ರು ನಡೀತಿತ್ತು, ಯಾಕಂದ್ರೆ ಅಡಿಕೆ ಕಬ್ಬು ಮತ್ತು ಬಾಕಿ ಎಲ್ಲಕ್ಕಿಂತ ಅಡಿಕೆ ಒಳ್ಳೆಯದು. ಒಂದು ಸಲ ಹಚ್ಚುವಾಗ ಅಷ್ಟೇ ಸ್ವಲ್ಪ ಖರ್ಚಿದೆ, ಇಯರ್ಲಿ 1 ಸಲ ಇಲ್ಲ 2 ಸಲ ನೀವು ಸಗಣಿ ಗೊಬ್ಬರ ಮತ್ತೆಲ್ಲ ಸಾವಯವ ಮಾಡಿದರೆ ಸಗಣಿ ಗೊಬ್ಬರ ಎಲ್ಲ ಹಾಕಿದರೆ ಆಯಿತು, ಮತ್ತೇನು ಹೆಚ್ಚು ಹೇಳ್ಕೊಳ್ಳೋಂಗೆ ಏನು ದೊಡ್ಡ ಖರ್ಚೇನಿಲ್ಲ. ಒಂದು ಸಲ ನೀವು ಡ್ರಿಪ್ ಎಲ್ಲ ಮಾಡಿಕೊಂಡ್ರೆ ಒಬ್ಬನೇ ಮನುಷ್ಯ 10 ಎಕರೆ ಸುಮಾರು ಮೇಂಟೈನ್ ಮಾಡ್ಬೋದು. ಇದಕ್ಕೆಲ್ಲ ಸೌಲಭ್ಯ ಏನಾರು ಪಡ್ಕೊಂಡ್ರಿ ಇಲಾಖೆಯಿಂದ? ಡ್ರಿಪ್ ಇರಿಗೇಷನ್ಗೆ ನಮಗೆ ಹಾರ್ಟಿಕಲ್ಚರ್ದಿಂದ ಅಡಿಕೆಗೆ 2 ಎಕರೆಗೆ ಸಬ್ಸಿಡಿ ಮಾಡಿಕೊಟ್ಟಿದ್ರು ಅವರು. ಖರೆ ಸಬ್ಸಿಡಿ ಅಂತ ಹೇಳುದಂದ್ರೆ ಈಗ ಅವಾಗ ಸಬ್ಸಿಡಿ ಟೈಮ್ ಒಳಗೂ ನಾವು ಡ್ರಿಪ್ ಮಾಡೋರಿಗೆ 26,000 ಕೊಟ್ಟಿದ್ದು 2.5 ಎಕರೆಗೆ. ಅದ್ ನೋಡಿದ್ರೆ ಅವ್ರ ಕಡೆಯಿಂದ ಅವರಿಗೆ ಹಾರ್ಟಿಕಲ್ಚರ್ದಿಂದ ಮತ್ತೆ ಸಬ್ಸಿಡಿ ತಗೊಂಡ್ರು ಅದಾಯ್ತು. ಖರೆ ಆ 26,000 ಈಗ ನಮ್ಗೆ ಈಗ ಗೊತ್ತಾಗ್ತದೆ, ಆ 26 ಒಳಗನೆ ನಾವು 2.5 ಎಕರೆ ಎಲ್ಲ 4 ಎಕರೆ ಡ್ರಿಪ್ ಮಾಡ್ಕೊಳ್ಬಹುದಾಗಿತ್ತು. ನಾ ಈಗ ಉಳಿದಿದೆಲ್ಲ 5-6 ಎಕರೆ ಮಾಡ್ದಲ್ಲ, ನಾನೇ ಡೈರೆಕ್ಟ್ ಮಲೆನಾಡು ಸೊಸೈಟಿ ಯಲ್ಲಾಪುರ ಇದೆಲ್ಲ ಅಲ್ಲಿ ಹೋಗಿ ನಾವೇ ಡ್ರಿಪ್ ಪೈಪ್ ಮತ್ತೆಲ್ಲ ತಂದು ನಾನು ನಾನೇ ಡ್ರಿಪ್ ಇರಿಗೇಷನ್ ಮಾಡ್ಕೊಳ್ತೇನೆ. ಅದಕ್ಕೆ ಹಾರ್ಟಿಕಲ್ಚರ್ ಅವ್ರ ಕಡೆಯಿಂದ ಇತ್ತು ಉಳಿದೇನು ಇದು ಬರ್ತದೆ, ಅದಕ್ಕಿಂತ ಕಡಿಮೆ ದುಡ್ಡೊಳಗೆ ನಮ್ದು ಇದಾಗ್ತದೆ ಡ್ರಿಪ್ ಮಾಡಿ ಆಗ್ತದೆ. ತೋಟಗಾರಿಕೆ ವಿಸ್ತರಣೆಗೆ ಎಲ್ಲಿ ಸೌಲಭ್ಯ ಇದೆ? ತೋಟಗಾರಿಕೆ ವಿಸ್ತರಣೆಗೆ ಸೌಲಭ್ಯ ಇದೆ. ಈಗ ನೀವು ವಿಷಯ ತೆಗೆದ್ರೆ ಅಂತ ಹೇಳ್ತೇನೆ, ಈಗ NRG ಒಳಗೆ ಸೌಲಭ್ಯ ಇದೆ. ಈ ಸಲ ನಾನು ಅಪ್ಲಿಕೇಶನ್ ಹಾಕಿದ್ದೆ ಕೂಡ. ಅವ್ರದ್ದು ಒಂದೊಂದು ಕಂಡೀಷನ್ ನೋಡಿದ್ರೆ, ಈಗ ನಮ್ದು 4 ಎಕರೆ ಹೊಲ ಇದೆ, 4 ಎಕರೆ 2 ಗುಂಟೆ ಮಿಸಸ್ ಮೇಲೆ ಹೊಲ ಇದೆ, ನಂದು ಸಮೇಲೆ 5 ಎಕರೆಗಿಂತ ಹೆಚ್ಚಿದೆ, ದೊಡ್ಡ ರೈತ ಹೋಗಲಿ ಬರುವುದಿಲ್ಲ. ಮಿಸಸ್ ಮೇಲೆ ಮೊದಲು 4 ಎಕರೆ ಇದ್ದ ಇದೆ, ಸಣ್ಣ ರೈತ ನಡೀತದೆ ಅಂತ ಹೇಳಿದ್ರು. ಆಮೇಲೆ ಅನ್ಲಿಕ್ಕೆ 2.5 ಎಕರೆ ನಿಮ್ದು ತರಿ ಜಮೀನು ಇದ್ರಿಂದ ಅದ್ ನಾವು 5 ಎಕರೆ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ, ಅದಕ್ಕೆ ನಿಮ್ಗದು NRG ಒಳಗೆ ಏನೂ ಸಿಗುದಿಲ್ಲ ಅಂತ ಹೇಳಿ ಎಲ್ಲ ಪೇಪರ್ ಗಿಪರ್ ತಯಾರು ಮಾಡಿದ್ನು ವೇಸ್ಟ್ ಆಯ್ತು. ಮತ್ತೆ ಇವ್ರು ಮಾಡೋರಿಗೆ ಕೊಡುದಿಲ್ಲ, ಮಾಡದೆ ಇದ್ದವರಿಗೆ ಬರೀ ಪೇಪರ್ ಒಳಗೆ ಮಾಡೋರಿಗೆ ಅಂತವ್ರಿಗೂ ಎಲ್ಲ ದುಡ್ಡು ಸಿಗ್ತದೆ. ಅದಕ್ಕೆ ಏನ್ ಮಾಡ್ಲಿಕ್ಕೆ ಅನ್ಸುತ್ತೆ ಅನ್ಸಲ್ಲ, ಕಾಣ್ತದೆ ಮುಂದೆ ಮತ್ತೆ ಅನಿಸ್ತದೆ ಎಲ್ಲ ಕಾಣ್ತದೆ. ಎಷ್ಟೋ ಮಂದಿ ಮಾಡ್ಲಿ ಇಲ್ಲ ಮಾಡದೆ ಇದ್ದವರಿಗೂ ಸಿಕ್ಕಿದಿದೆ ಅಲ್ಲ, ಯಾರು ಬೇಕಂತ ಹೇಳಿ ಪರ್ಪಸ್ಲಿ ಮಾಡಿದ್ದೆ ಅಂತ ಹೇಳಿ ಎಲ್ಲ ಹೇಳ್ತಾ ಇರೋದಿಲ್ಲ, ಆದ್ರೂ ಎಷ್ಟೋ ಮಂದಿಗೆ ಮಾಡೋರಿಗೆ ಸಿಗುದಿಲ್ಲ, ಮಾಡದೆ ಇದ್ದವ್ರಿಗೆ ಬಹಳ ಸಿಗ್ತದೆ. ಒಟ್ಟಾರೆ ಮುಂದಿನ ಯೋಜನೆ, ಮುಂದಿನ ಯೋಜನೆ ಅಂದ್ರೆ ಅಡಿಕೆ ಸ್ವಲ್ಪ ದೊಡ್ಡದಾದ ಕೂಡಲೇ ಅದರೊಳಗೆ ಕಾಳುಮೆಣಸು ಮತ್ತೆ ಬಾಕಿ ಎಲ್ಲ ಅಡಿಕೆ ಒಳಗೆ ಏನಾದ್ರು ಎಕ್ಸ್ಟ್ರಾ ಕ್ರಾಪ್ ಯಾವ್ದಾದ್ರು ಮಾಡುದು ಅಂತ. ಈಗ ಅರಶಿನ ಮತ್ತೆ ಶುಂಠಿ ಮಾಡ್ತಿದ್ದೇನೆ, ಅರಶಿನ ಶುಂಠಿ ಇದೆ, ಕಾಳುಮೆಣಸನ್ ಇಟ್ಟು ಬರೀ ಗೊಬ್ಬರದ ಗಿಡದ ಮೇಲೆ ಅಷ್ಟೇ ಬಿಟ್ಟಿದ್ದೇವೆ, ಮುಂದೆ ನೋಡಿದ್ರೆ ಏನೇನಾಗ್ತದೆ ಮಾಡ್ತಾ ಹೋಗುದು. ನಮಸ್ತೆ. ನಮಸ್ಕಾರ. ಇದುವರೆಗೆ ಸಮಗ್ರ ಕೃಷಿ ಕುರಿತು ಜಗಲ್ಬೆಟ್ಟ ಜೊಯ್ಡಾದ ಸಂದೀಪ್ ಕಿಶೋರ್ ಭಟ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು HB ರಾಮಡಗಿ. कुतला बोल रहा है? पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग भी। पहली वाली बात कहा, परम तो सभी डाले, सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल स्मेर नहीं किए हैं। ठीक है भाई, मैं भी आज से जैविक खेती शुरू करूँगा। माटी से प्रेम की परंपरा है परंपरागत खेती। ಈಗ ಕೇಳಿ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಒಂದಾದ ರಾಷ್ಟೀಯ ಆಹಾರ ಭದ್ರತಾ ಮಿಷನ್ ಕುರಿತು ಸಿರಿಸಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ತಜ್ಞರಾಗಿರುವ ಡಾ ಶಿವಶಂಕರ್ ಮೂರ್ತಿ ಅವರೊಂದಿಗೆ ಸಂದರ್ಶನ. ಬೇಳೆಕಾಳುಗಳ ಉತ್ಪಾದನೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಉದ್ದು ಹಾಗೂ ಹೆಸರು ಬೆಳೆಗಳನ್ನು ಸಂಪೂರ್ಣವಾಗಿ ಉಳಿಕೆ ತೇವಾಂಶದಲ್ಲಿ ನಾವು ಪ್ರಾತಿಷ್ಠಿಕಗಳನ್ನು ಗುಚ್ಛ ರೀತಿಯಲ್ಲಿ ನಾವು ಹಮ್ಮಿಕೊಳ್ತಾ ಬರ್ತದೆ. ಇದರಲ್ಲಿ ಉದ್ದು ಬೆಳೆಯಲ್ಲಿ ನಾವು DU-1 ಹೊಸ ತಳಿಯ ಪರಿಚಯ, ಇದರ ಜೊತೆಗೆ ಜೈವಿಕ ಜೀವಾಣು ಗೊಬ್ಬರಗಳಾದ ರೈಜೋಬಿಯಮ್ ಮತ್ತು ರಂಜಕ ಕರಗಿಸುವ ಜೀವಾಣು ಗೊಬ್ಬರಗಳೊಂದಿಗೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡತಕ್ಕಂಥದ್ದು, ತುಕ್ಕು ನಿರೋಧಕರಿಗೆ ಔಷಧಿಗಳನ್ನು

ಈಗ ಕೊನೆಯಲ್ಲಿ ಕೇಳಿ, ನಾನಾರೆಂಬುದು ನಾನಲ್ಲ